ನಮಸ್ಕಾರ, ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಸಮಯ 5:30:30 ಸಂಜೆಯ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ಬಾನುಲಿ ಬಂಧು ಚಂದು. ಸಂಜೆಯ ಈ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಮ್ಮ ಕಾರ್ಯಕ್ರಮಗಳು ಇದೀಗ ಆರಂಭವಾಗಲಿವೆ. ಆಕಾಶವಾಣಿ ರೈತರಿಗಾಗಿ ಕಾರ್ಯಕ್ರಮ, ಈಗ ಕೃಷಿ ರಂಗ. ಕೃಷಿರಂಗ ಕಾರ್ಯಕ್ರಮದ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಹಿತ್ತಲಲ್ಲಿ ಕೋಳಿ ಸಾಕಾಣಿಕೆ ಕುರಿತು ಕುಕ್ಕುಟ ತಜ್ಞರಾದ ಡಾ ಟಿ ಮುನೇಗೌಡ ಅವರೊಂದಿಗಿನ ಸಂದರ್ಶನ, ಆನಂತರ ಕೃಷಿ ಮಾಹಿತಿ. ಕಾರ್ಯಕ್ರಮದ ಆರಂಭದಲ್ಲಿ ಒಂದೆರಡು ಪ್ರಕಟಣೆಗಳು. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು, ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 2,000 ರಿಂದ ರೂಪಾಯಿ 5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ರೂಪಾಯಿ 7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾ ಅಧಿಕಾರಿಗಳನ್ನ ಸಂಪರ್ಕಿಸಿ. ನಾನು ನಾರಾಯಣ ಸ್ವಾಮಿ ಅಂತ, ತಿಪ್ಪೇನಹಳ್ಳಿ ಗ್ರಾಮ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆಯವರು. ನಾವು ಮೊದಲಿಂದ ವ್ಯವಸಾಯಗಾರರು. ಈಗ ಹೊಸದಾಗಿ ತೋಟಗಾರಿಕೆ ಬೆಳೆ ಮಾಡಬೇಕು ಅಂತಂದ್ಬಿಟ್ಟು ಗೋಡಂಬಿ ಹಾಕಕ್ಕೆ ಪ್ರಯತ್ನ ಪಟ್ಟಿವಿ. ನಾವು ನರೇಗಾದಲ್ಲಿ ಸಹ ಧನ ಸಹಾಯ ಪಡ್ಕೊಂಡು ಗೋಡಂಬಿ ಬೆಳೆದು ಅದರಿಂದ ತುಂಬಾ ನಮಗೆ ಪ್ರಯೋಜನ ಆಗಿದೆ. ಅದರಿಂದ ನಮಗೆ ಜೀವನೋಪಾಯಕ್ಕೆ ತುಂಬಾ ಅನುಕೂಲ ಆಗಿದೆ. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆಗಳು. ಬಿಪಿಎಲ್ ಕುಟುಂಬದ ಮೊದಲ 2 ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಯೋಜನೆ ಸೌಲಭ್ಯ. ನೋಂದಣಿ ಮತ್ತು ಪಾಸ್ಬುಕ್ ವಿತರಣೆ ಸಂಪೂರ್ಣ ಉಚಿತ. ಹತ್ತಿರದ ಅಂಗನವಾಡಿ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಮಹಿಳೆಯರ ಮತ್ತು ಮಕ್ಕಳ ಸಾಗಾಣಿಕೆ ತಡೆಗಟ್ಟಲು, ಲೈಂಗಿಕ ದುರುಪಯೋಗಕ್ಕೆ ಒಳಪಟ್ಟವರನ್ನು ರಕ್ಷಿಸಿ ಪುನರ್ವಸತಿ ಕಲ್ಪಿಸಲು, ಕುಟುಂಬದವರೊಂದಿಗೆ ಪುನರ್ ವಿಲೀನಗೊಳಿಸಲು ಉಜ್ವಲ ಯೋಜನೆ. ಹೆಚ್ಚಿನ ಮಾಹಿತಿಗೆ ಉಚಿತ ಮಹಿಳಾ ಸಹಾಯವಾಣಿ 1-8-1 ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಬಾಕಿ ಎಲ್ಲವೂ ಆಮೇಲೆ, ನನ್ ಮಾತು ಕೇಳು ಈಗಲೇ. ಲೈಫ್ನ ಅಂಕುಡೊಂಕು ರೋಡಲ್ಲಿ ಆಯ್ಕೆ ಇರುತ್ತೆ ಪ್ರತಿ ತಿರುವಲ್ಲಿ. ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಆತ್ಮೀಯ ಕೇಳಿದರೆ, ಇವತ್ತು ನಾವು ಹಿತ್ತಲಲ್ಲಿ ಕೋಳಿ ಸಾಕಾಣಿಕೆ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ಈ ಕುರಿತು ನಮಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರಿನ ಹೆಬ್ಬಾಳದಲ್ಲಿರುವಂಥ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವಂಥ ಡಾಕ್ಟರ್ ಟಿ ಮುನೇಗೌಡ ಅವರು. ಇವರು ಮುಖ್ಯವಾಗಿ ಕುಕ್ಕುಟ ವಿಭಾಗದಲ್ಲಿ ಪರಿಣಿತರು. ನಮಸ್ಕಾರ ಡಾಕ್ಟರ್ ಮುನೇಗೌಡ ಅವರು. ನಮಸ್ಕಾರ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಇವತ್ತು ನಮ್ಮ ಗ್ರಾಮೀಣ ಮಹಿಳೆಯರು ಈ ಹಿತ್ತಲಲ್ಲಿ ಕೋಳಿ ಸಾಕಾಣಿಕೆ ಮಾಡಿ ಸಾಕಷ್ಟು ಆದಾಯ ಪಡಿತಾ ಇದ್ದಾರೆ. ಹೌದು, ಇದ್ರ ಬಗ್ಗೆನೇ ತಾವು ಪರಿಚಯ ಮಾಡಿಕೊಡ್ಬೇಕು. ಈಗ ಹಿತ್ತಲಲ್ಲಿ ಕೋಳಿ ಸಾಕಾಣಿಕೆ ಅಂದ್ರೆ ಏನು ಅಂತೀರಿ? ಹಿತ್ತಲಲ್ಲಿ ಕೋಳಿ ಸಾಕಾಣಿಕೆ ಅಂತಂದ್ರೆ ಮುಖ್ಯವಾಗಿ ನಮ್ಮನೆ ಅಂಗಳ. ಅಂಗಳ ಅಂದ್ರೆ ಈ ಮನೆ ಹಿಂದೆ ಮತ್ತು ಮುಂದೆ ಜಾಗ ಇರುತ್ತದೆ ಸಾಮಾನ್ಯ. ಈ ಅಂಗಳದಲ್ಲಿ ಬಿಟ್ಟು ಅದರಲ್ಲಿ ಏನು ಸಿಗುತ್ತೋ, ಯಾವುದು ಆಹಾರಗಳು ಸಿಗುತ್ತೋ, ಅದನ್ನ ಮತ್ತೆ ತಿನ್ಕೊಂಡು ಬೆಳವಣಿಗೆ ಮಾಡ್ತಾರಲ್ಲ, ಅದು ಅದ್ರ ಜೊತೆಗೆ ಮನೆಯಲ್ಲಿ ಸಿಕ್ಕೋ ಕಡಿ ಕಾಳು, ಉಳಿದಿದ್ದು ಅನ್ನ ಅಂತ ಸೊಪ್ಪು ಇದೇನಿರುತ್ತೋ, ಉಳಿದ ಆಹಾರ ಇರುತ್ತಲ್ಲ, ಅದನ್ನ ಹಾಕಿ ಮೇಯಿಸ್ತಾರಲ್ಲ, ಅದನ್ನ ಹಿತ್ತಲಲ್ಲಿ ಕೋಳಿ ಸಾಕಾಣಿಕೆ ಅಂತ ಹೇಳ್ತಾರೆ. ಇಂಗ್ಲಿಷ್ ಅದರ ಬ್ಯಾಕ್ ಯಾರ್ಡ್ ಪೌಲ್ಟ್ರಿ ಫಾರ್ಮಿಂಗ್ ಅಂತ ಹೇಳ್ತಾರೆ. ಅದು ಇತ್ತೀಚೆಗೆ ಹೆಚ್ಚು ಹೆಚ್ಚು ಪ್ರಾಮುಖ್ಯತೆ ಪಡ್ಕೊಳ್ತಾ ಇದೆ ಅದರಲ್ಲಿ ಗ್ರಾಮೀಣ ಜನತೆಯಲ್ಲಿ. ಈ ನಾಟಿ ಕೋಳಿಗಳ ಸಾಕಾಣಿಕೆ ರೀತಿ ಮಾಡುವಂತಹದ್ದು. ಹೌದು, ನಾಟಿ ಕೋಳಿ, ನಾಟಿ ಕೋಳಿ ಸಾಕಾಣಿಕೆ ಅಂತ ಹೇಳಬಹುದು. ಮುಖ್ಯವಾಗಿ ಈ ಹಿತ್ತಲಲ್ಲಿ ಕೋಳಿ ಸಾಕಾಣಿಕೆಗೆ ಇರಬೇಕಾದಂತಹ ಸೌಲಭ್ಯಗಳೇನೇನು ಅಂತೀರಿ? ಆಕ್ಚುಲಿ ಸೌಲಭ್ಯಗಳಂತಂದ್ರೆ ಇಲ್ಲಿ ನಾವು ಇದು ನಾವು ಹಿತ್ತಲಲ್ಲಿ ಕೋಳಿ ಸಾಕಣೆ ಏನೊಂದು ಸೌಲಭ್ಯಗಳಿಲ್ಲದಲೆ ನಾವು ಸಾಕಣೆ ಮಾಡೋದು ಅಂತ ಅಂದ್ರೆ ಇರುವಂತ ಸೌಲಭ್ಯ ಬಳಸ್ಕೊಂಡು ಅದಕ್ಕೊಂದು ನಾವು ಎಕ್ಸ್ಟ್ರಾ ಸೌಲಭ್ಯಗಳು ಅಂತ ಕೊಟ್ಟಕ್ಕೆ ಹೋದಾಗ ಅದು ಕಾಸ್ಟ್ ಜಾಸ್ತಿ ಆಗುತ್ತೆ. ಅಥವಾ ನೀವೊಂದು ಗೂಡೆ ಕನ್ಸ್ಟ್ರಕ್ಟ್ ಮಾಡಬೇಕು, ಮತ್ತೊಂದೇ ಕನ್ಸ್ಟ್ರಕ್ಟ್ ಮಾಡಬೇಕು, ಆಗೇನಾಗುತ್ತೆ ನಿಮಗೆ ಖರ್ಚು ಜಾಸ್ತಿ ಬರುತ್ತೆ, ಆಗ ಇದು ಆದಾಯ ತರೋದಿಲ್ಲ. ನಿಮ್ಮಲ್ಲಿ ಏನೊಂದು ಸೌಲಭ್ಯಗಳಿದಾವೆ ಅದೇ ಸೌಲಭ್ಯ ಅಥವಾ ಮನೆಯೇ ಆಗಲಿ ಅಥವಾ ಆಹಾರಗಳೇ ಆಗಲಿ ಏನೇನು ಸಿಗುತ್ತೆ ಅದನ್ನು ಉಪಯೋಗಿಸ್ಕೊಂಡು ನೀವು ಕೋಳಿ ಸಾಕಣೆ ಒಂದೇ ಒಂದಿದು ಅಂತಂದ್ರೆ ಇದಕ್ಕೆ ಕಳ್ಳ ಕಾಟಕ್ಕಿಂತ ಹೆಚ್ಚಾಗಿ ಪ್ರಿಡೇಟರ್ ಹದ್ದು ಇವಂತ ಕೈಗೆ ಸಿಗದಾಗೆ ನೋಡ್ಕೋಬೇಕು. ಅದು ಹಾವು ಅಂತ ಇದೆ ಮುಖ್ಯವಾದ ವ್ಯತ್ಯಾಸ, ರಕ್ಷಣೆ ಬೇಕಾಗಿದೆ. ಸಾಮಾನ್ಯವಾಗಿ ನಾವು ಈ ಹಳ್ಳಿ ಕಡೆಗಳಲ್ಲಿ ನೋಡಿದಾಗ ಅವರ ಮನೆ ಅಕ್ಕಪಕ್ಕದಲ್ಲಿರುವಂತ ಮರಗಳಿಗೆ ಕುಂಡ್ಕೊಳ್ಳೋಕೆ ಅವಕ್ಕೆ ರೂಢಿ ಮಾಡಿಬಿಟ್ಟಿರ್ತಾರೆ. ಹೌದು, ಕೆಲವರು ಹೆಂಚಿನ ಮೇಲೂ ಕೂಡ ಕುತ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ತಾರೆ. ಹೌದು, ಇದನ್ನೇ ನಾವು ಹಿತ್ತಲಸ್ಕಲ್ಲಿ ಮರಗಳಲ್ಲಿ, ಪೊಟ್ರೆಗಳಲ್ಲಿ, ಮರಗಳಲ್ಲಿ, ಹೆಂಚುಗಳಲ್ಲಿ, ಆಮೇಲೆ ಇದು ಮೆಶ್ ಇದೆಲ್ಲ ಹಾಕಿತ್ತಲ್ಲ ಅಂತ ಇದ್ರಲ್ಲ ಕುತ್ಕೊಂಡು ಇದು ಮಾಡ್ತಾರೆ. ಅಂದ್ರೆ ಮೊಟ್ಟೆ ಇಡುವ ಮಾತ್ರ ಮನೆ ಒಳಗಡೆ ಬರ್ತವೆ. ಹೌದು, ಅದೊಂದು ಈ ಹಿತ್ತಲಲ್ಲಿ ಕೋಳಿ ಸಾಕಾಣಿಕೆ ವಿಶೇಷ. ಮನೆ ಮೊಟ್ಟೆ ಸಾಮಾನ್ಯವಾಗಿ ಏನಂತಂದ್ರೆ ನೈಟ್ ಟೈಮ್ ಮಾತ್ರ ಮೊಟ್ಟೆ ಇಡ್ತಾ ಇದ್ರು. ಎಲ್ಲ ಆಗ್ಲಟ್ಟಲ್ಲಿ ನಮ್ಮ ಈ ಕೋಳಿ ಇಡುತ್ತಲ್ಲ ಆಗಿಡೋದು ತುಂಬಾ ಕಡಿಮೆ, ರೇರ್ ಆಗಿ. ಆಗೇನ್ ಮಾಡ್ತಾರೆ, ರಾತ್ರಿ ಹೊತ್ತು ಕೂಡ ಹಾಕಿರ್ತಾರಲ್ಲ ಆ ಟೈಮಲ್ಲಿ ಹೊರಗಡೆ ಬಿಡಕ್ ಮುಂಚೆನೆ ಮೊಟ್ಟೆ ಇಡ್ತಾವೆ. ಮುಖ್ಯವಾಗಿ ಹಿತ್ತಲಲ್ಲಿ ಕೋಳಿ ಸಾಕಾಣಿಕೆಗೆ ಸೂಕ್ತವಾದ ತಳಿಗಳು ಯಾವ್ಯಾವು ಅಂತ? ಈಗ ಹೆಚ್ಚಾಗಿ ಸೂಕ್ತವಾದ ತಳಿಗಳು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಈ ಗಿರಿರಾಜ ಅಂತಿದೆ, ಎರಡನೇದಾಗಿ ಗಿರಿರಾಣಿ. ಗಿರಿರಾಣಿ ಅಂದ್ರೆ ಅದು ಮುಂಚೆ ಗಿರಿರಾಣಿ ಅಂತ ಹೇಳಿದ್ರು, ಈಗ ಸ್ವರ್ಣಧಾರ ಅಂತ ಇದು ಮಾಡಿದ್ದಾರೆ, ಬೇರೆ ಹೆಸರಿಟ್ಟಿದ್ದಾರೆ ಹೆಸರಿಟ್ಟಿದ್ದಾರೆ. ಇವೆರಡು ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ. ಇದನ್ನೇ ನಮ್ಮ ನಮ್ಮ ಭಾರತದ ಬೇರೆ ರಾಜ್ಯಗಳು ಕೂಡ ಇವನ್ನ ಅಭಿವೃದ್ಧಿ ತಗೊಂಡು ಹೋಗಿದ್ದಾರೆ, ಅದಾಗಿದ್ದಾರೆ. ಇದು ನೋಡಿ ಆದ್ಮೇಲೆ ಇನ್ನು ಕೆಲವು, ಈಗ ತಮಿಳ್ನಾಡು ವಂದನಂ ಅಂತ ಇದು ಮಾಡಿದ್ದಾರೆ, ಇದು ಆಂಧ್ರ ಪ್ರದೇಶದಲ್ಲಿ ವನರಾಜ ಅಂತ. ಹಾಗಾಗಿ ಆ ಪ್ರದೇಶಕ್ಕೆ ತಕ್ಕಂತೆ ಕೆಲವೊಂದು ತಳಿಗಳನ್ನ ಅವರು ಡೆವಲಪ್ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿ ಇದು ಮಾಡಿದ್ದಾರೆ. ಆ ತಳಿಗಳನ್ನು ಕೂಡ ಇಲ್ಲಿ ಬಳಸ್ಕೋಬಹುದು. ವಂದನಮ್ಮು, ವನರಾಜ. ಹೌದು, ಆದ್ರೆ ನಮ್ಮ ಅವಗುಣಕ್ಕೆ ಹೊಂದ್ಕೊಳ್ಳೋದು ಹೆಚ್ಚು ಅಂತಂದ್ರೆ ಈ ಗಿರಿರಾಜ ಮತ್ತು ಸ್ವರ್ಣಧಾರ, ಈ ಎರಡು ಹೊಂದ್ಕೊಳ್ಳುತ್ತೆ. ಹೌದು, ಮೊದಲು ಈ ಗಿರಿರಾಜ ಮತ್ತು ಗಿರಿರಾಣಿ ಅಂತ ಕರಿತಾ ಇದ್ದಾಗ ಗಿರಿರಾಜ ಅಂದ್ರೆ ಹುಂಜ, ಗಿರಿರಾಣಿ ಅಂದ್ರೆ ಯಾಟಿ ಅಂತ ಒಂದು ಕಲ್ಪನೆ ಇತ್ತು, ಅದಕ್ಕೆ ಈಗ ಸ್ವರ್ಣಧಾರ ಅಂತ ಹೆಸರು. ಇಲ್ಲ ಇಲ್ಲ, ಅದು ಗಿರಿರಾಜ ಅಂತಂದ್ರೆ ಹುಂಜ ಅಲ್ಲ, ಅದ್ರಲ್ಲಿ ಹೆಣ್ಣು ಗಂಡಿ ಎರಡು ಇರುತ್ತೆ. ಗಿರಿರಾಜ ಅಂದ್ರೆ ಸಾಮಾನ್ಯವಾಗಿ ಏನಾಗುತ್ತೆ, ಅದನ್ನ ಕಾಡಿನ ರಾಜ ಅಂತ ಕರಿತಾ ಇದ್ರು. ಆಯ್ತಲ್ಲ, ಅಂದ್ರೆ ಗುಡ್ಡುಗಾಡುಗಳಲ್ಲಿ ಬೆಳೀತಾವಲ್ಲ ಇವರಲ್ಲಿ, ಅಂತ ಇದಕ್ಕೆ ಇದನ್ನ ಏನ್ ಮಾಡಿದ್ರು, ಕಾಡಿನ ರಾಜ ಅಂತೇಳಿ ಇದಕ್ಕೆ ಹೆಸರಿಟ್ಟಿದ್ರು. ಇದರಲ್ಲಿ ಹೆಣ್ಣು ಗಂಡಿ ಎರಡು ಇರುತ್ತೆ, ಎರಡು ಇರುತ್ತೆ. ಸ್ವರ್ಣಧಾರಲ್ಲೂ ಅಷ್ಟೇ, ಹೆಣ್ಣು ಗಂಡಿ ಎರಡು ಇರುತ್ತೆ. ಅದು ಒಂದು ತಪ್ಪು ಕಲ್ಪನೆ ಆಗಿತ್ತು. ಹೌದು, ಗಿರಿರಾಜ ಅಂದ್ರೆ ಬರೀ ಹುಂಜ, ಗಿರಿರಾಣಿ ಅಂದ್ರೆ ಬರೀ ಯಾಟೆ ಅಂತ. ಈಗ ಅದಕ್ಕಾಗಿನೇ ಗಿರಿರಾಣಿನ ಸ್ವರ್ಣಧಾರ ಅಂತ ಬದಲಾವಣೆ ಮಾಡಿದ್ದಾರೆ ಅಂತ ಅದೊಂದು. ಹೌದು, ಮತ್ತೊಂದು ಮುಖ್ಯವಾದ ವ್ಯತ್ಯಾಸ ಅಂದ್ರೆ ಈ ಗಿರಿರಾಜ ಇದೇನಿದೆ, ಅದು ಹೆಚ್ಚಾಗಿ ಮಾಂಸ, ಹೆಚ್ಚಾಗಿ ಮಾಂಸ ಮತ್ತು ಮೊಟ್ಟೆಗಾಗಿ. ಈ ಮೊಟ್ಟೆ ಒಂದಕ್ಕೆ ಆದ್ರೆ ಗಿರಿರಾಣಿ ಅಂತ ಹೇಳಿದ್ರೆ ಸ್ವರ್ಣಧಾರ, ಅದಕ್ಕೆ ಸ್ವರ್ಣಧಾರ ಅಂತ ಹೆಚ್ಚು ಮೊಟ್ಟೆ ಇಡುತ್ತಲ್ಲ ಬಂಗಾರ ತನ ಕೊಡುತ್ತೆ, ಸ್ವರ್ಣಧಾರ ಅಂತ ಹೆಸರಿಟ್ಟಿದ್ದಾರೆ. ಈಗ ನಮ್ಮಲ್ಲಿ ಸಾಕಷ್ಟು ನಾಟಿ ಕೋಳಿಗಳು ಕೂಡ ಇದಾವೆ. ಹೌದು, ಈ ನಾಟಿ ಕೋಳಿಗಳಿಗೂ ಮತ್ತು ಸುಧಾರಿತ ಈ ಕೋಳಿಗಳಿಗೂ ಇರೋ ವ್ಯತ್ಯಾಸ ಏನು ಅಂತೀರಿ? ಮುಖ್ಯವಾಗಿ ಮೂರು ನಾಲ್ಕು ವ್ಯತ್ಯಾಸಗಳಿದ್ದಾವೆ. ಮೊದಲನೇದಾಗಿ ಹೋಲಿಕೆ, ಒಂದು ಹೋಲಿಕೆನೂ ಇಂಪಾರ್ಟೆಂಟು. ಇವು ನಾವು ಇತ್ತಲೇ ಬೆಳಿಬೇಕಾದ್ರೂ ಕೂಡ ನೋಡೋದಕ್ಕೆ ನಮ್ಮ ನಾಟಿ ಕೋಳಿಗಳಾಗಿ ಇರ್ತವೆ, ವಿವಿಧ ಬಣ್ಣಗಳಲ್ಲಿ ಆ ಉಂಜಿದ ಮೇಲೆ ಇದು ಪುಕ್ಕಗಳು, ಪುಕ್ಕ ಆಮೇಲೆ ಆಮೇಲೆ ಅದ್ರ ಮೇಲೆ ನೆತ್ತಿ ಮೇಲೆ ಇದಿರುತ್ತಲ್ಲ ಕೂಮು ಅಂತ ಹೇಳ್ತೇವೆ ನಾವು, ಅವೆಲ್ಲ ನೋಡೋದಕ್ಕೆ ನಮ್ಮ ನಾಟಿ ಕೋಳಿಗಳಾಗೆ ಇರ್ತವೆ. ಬಟ್ ನಾಟಿ ಕೋಳಿಗಳಿಂದ ಹೆಚ್ಚು ಆದಾಯ ತಂದುಕೊಡುತ್ತೆ. ಯಾವ ರೀತಿ ಅಂದ್ರೆ, ಮೊದಲನೇದಾಗಿ ಬೇಗ ಬೆಳವಣಿಗೆ ಆಗುತ್ತೆ, ತೂಕ ಜಾಸ್ತಿ ಬರುತ್ತೆ. ಹೌದು, ಬೇಗ ಬೆಳಗಣತೆ, ಬೇಗ ಮಾರ್ಕೆಟ್ ಬರುತ್ತೆ, ತೂಕ ಜಾಸ್ತಿ ಬರುತ್ತೆ. ಇದಕ್ಕಿಂತ ಸುಮಾರು ಮೂರು ಪಟ್ಟು ನಾಟಿ ಕೋಳಿಗಿಂತ ಮೂರು ಪಟ್ಟು ಜಾಸ್ತಿ ಮಾಂಸ ಸಿಗುತ್ತೆ ಆ ನಿರ್ದಿಷ್ಟವಾದ ಅವಧಿಯಲ್ಲಿ. ಅದ್ರ ಜೊತೆಗೆ ಅಷ್ಟೇ ಅಲ್ಲ, ಬೇಗ ಬೆಳೆಯೋದು, ಹೆಚ್ಚು ಮಾಂಸ, ಹೆಚ್ಚು ಮೊಟ್ಟೆಗಳು ನಮ್ಗೆ ಕೊಡುತ್ತವೆ. ಅಷ್ಟೇ ಅಲ್ಲ, ಮೊಟ್ಟೆಗಳು ಕೂಡ ಗಾತ್ರದಲ್ಲಿ ದೊಡ್ಡದಾಗಿರ್ತವೆ. ಇವು ಮೂರು ಮುಖ್ಯವಾದ ವ್ಯತ್ಯಾಸಗಳು. ಅಂದ್ರೆ ಈ ಗಿರಿರಾಜ ಮತ್ತು ಸ್ವರ್ಣಧಾರ ತಳಿಗಳ ಅಭಿವೃದ್ಧಿಗೆ ಕಾರಣಗಳೇನೇನು ಅಂತ? ಕಾರಣಗಳು ಹೇಳೋದಕ್ಕಂತಂದ್ರೆ ಮುಖ್ಯವಾಗಿ ನೋಡಿ, ನಮ್ಮಲ್ಲಿ ಎಷ್ಟೋ ಈ ಹೈಬ್ರಿಡ್ ತಳಿಗಳು ಅಂತ ಬಂದಿದ್ದಾವೆ. ಈ ಹೈಬ್ರಿಡ್ ತಳಿಗಳು ಏನ್ ಮಾಡಿದ್ದಾರೆ, ಈ ಕನ್ಸ್ಯೂಮರ್ಸ್ ಅಂತ ಹೇಳ್ತಾರಲ್ಲ ಕಸ್ಟಮರ್ಸ್, ಗ್ರಾಹಕರು, ಅವ್ರು ಹೆಚ್ಚಾಗಿ ಯಾವಾಗಲೂ ಈ ಒಂದು ಕಲರ್ ಬರ್ಡ್ಸ್ಗೆ, ಈ ಬರ್ಡ್ಸ್ಗೆ ಒಂದು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ, ಬಣ್ಣದ ಕೋಳಿಗಳಿಗೆ. ಅದರಲ್ಲಿ ಯಾವುದೇ ಒಂದು ಮಾಂಸದಲ್ಲಾಗಲಿ ಮೊಟ್ಟೆಯಲ್ಲಾಗಲಿ ಒಂದು ಏನು ವ್ಯತ್ಯಾಸ ಇದ್ರೆ ನಾಟಿ ಕೋಳಿ ಬೇಕಪ್ಪ ಹಾಗೆ ಅಂತ. ಇದನ್ನ ಗಮನದಲ್ಲಿಟ್ಕೊಂಡು ನಮ್ಮ ಸೈಂಟಿಸ್ಟ್ಸ್ ಯಾರು, ವಿಜ್ಞಾನಿಗಳು ನೋಡಕ್ಕೆ ನಾಟಿ ಕೋಳಿ ತರನ ಇರಬೇಕು, ಬಟ್ ಅದಕ್ಕಿಂತ ಹೆಚ್ಚು ಪ್ರೊಡಕ್ಷನ್ ಅಂದ್ರೆ ಮಾಂಸ ಮತ್ತು ಮೊಟ್ಟೆ ಹೆಚ್ಚಿಗೆ ಕೊಡಬೇಕು, ಮತ್ತು ನಾಟಿ ಕೋಳಿ ಬೆಳೆಸ್ದಂಗೆ ಇವನು ಬೆಳೆಸಬೇಕು ಅಂತ ಒಂದು ಮನಸ್ಸಲ್ಲಿ ಇಟ್ಕೊಂಡು ಒಂದು ಕಂಬೈಂಡ್ ಪ್ರಾಜೆಕ್ಟ್ ಮಾಡಿಕೊಂಡು ಅದನ್ನ ಕ್ರಾಸ್ ಬ್ರೀಡಿಂಗ್ ಪ್ರೋಗ್ರಾಮ್ ಅಂತೇಳಿ ಮಾಡಿ ಸುಮಾರು ವರ್ಷಗಳ ಸತತವಾದ ರಿಸರ್ಚ್ ಇಂದ ಅಂದ್ರೆ ಸಂಶೋಧನೆಯಿಂದ ಈ ತಳಿಯನ್ನ ಅಭಿವೃದ್ಧಿಪಡಿಸಿದ್ದಾರೆ. ಇವು ನಮ್ಮ ದೇಶದಲ್ಲೇ ಅಲ್ಲ, ನಮ್ಮ ರಾಜ್ಯ ನಮ್ಮ ಇದರಲ್ಲಿ ನಮ್ಮ ದೇಶದಲ್ಲದೆ ಹೊರದೇಶದಲ್ಲೂ ಕೂಡ ತುಂಬಾ ಫೇಮಸ್ ಪ್ರಸಿದ್ಧವಾಗಿದ್ದಾವೆ. ಗಿರಿರಾಜ ಮತ್ತು ಸ್ವರ್ಣಧಾರ, ಈಗ ಅಂಡಮಾನ್ ನಿಕೋಬಾರ್ ನೇಪಾಳ ಇಂಥ ರಾಜ್ಯಗಳಿಗೆಲ್ಲ ಇವನ್ನೆಲ್ಲ ತಗೊಂಡೋಗಿ ಅಭಿವೃದ್ಧಿಪಡಿಸಿದ್ದಾರೆ. ಅಂದ್ರೆ ಸಾಕಷ್ಟು ಉತ್ತಮವಾದಂತಹ ಗುಣಗಳನ್ನು ಹೊಂದಿರುವಂತ ಈ ತಳಿಗಳ ಸಾಕಾಣಿಕಾ ಕ್ರಮದ ಬಗ್ಗೆ ಒಂದು ಪರಿಚಯ ಮಾಡ್ಕೊಡಿ. ಸಾಕಾಣಿಕೆ ಕ್ರಮ ಇದ್ರಲ್ಲಿ ಏನಿಲ್ಲ, ನಾವು ಹೇಳ್ದಾಗ ಇದೇನು ಹೇಳಿದ್ರೆ ಏನೊಂದು ಸುಸಜ್ಜಿತ ಸೌಲಭ್ಯಗಳು ಇಲ್ದಲೆ. ಇನ್ನು ಕೆಲವು ಕಡೆ ನಮ್ಮ ಹಳ್ಳಿಗಳಲ್ಲಿ ಭಾರತ ಇಷ್ಟೊಂದು ಅಭಿವೃದ್ಧಿ ಆಗಿದ್ರು ಕೂಡ ಕೆಲವು ಹಳ್ಳಿಯಲ್ಲಿ ಕರೆಂಟ್ ಇಲ್ಲ, ಮತ್ತೊಂದಿಲ್ಲ. ಈಗ ನಾಟಿಗಳನ್ನ ಕರೆಂಟ್ ಇಲ್ದ ಕೂಡ ಮೇಯಿಸ್ತಾರೆ. ಬಟ್ ಈಗೇನಾಗಿದೆ, ಅಭಿವೃದ್ಧಿ ಪಡಿಸಿರೋ ಬೇರೆ ತಳಿಗಳಿದಾವಲ್ಲ, ಈ ಮೊಟ್ಟೆ ಇಡ್ತಾವೆ ಜಾಸ್ತಿ ಇದು ಮಾಡ್ತಾವೆ ಅಂತೇಳಿ, ಅವನ್ನು ಮೇಯಿಸ್ಬೇಕಾದ್ರೆ ಅದಕ್ಕೆ ಕರೆಂಟ್ನ ಅವಶ್ಯಕತೆ ಎಲ್ಲ ಬೇಕು, ಬಿಸಿ ಬುಟ್ಟಿ ಬೇಕು, ಎಲ್ಲ ಬೇಕು, ಕೊಟ್ಟು ನಾವು ಸಾಕಾಣಿಕೆ ಮಾಡಬೇಕು. ಒಂದು ಕೂಡಾಕಿ ಅದಕ್ಕೆ ಒಂದು ಸುಸಜ್ಜಿತವಾದ ಮನೆನ ಕಟ್ಟಿ ಮಾಡಬೇಕು. ಆದರೆ ಈ ಅಭಿವೃದ್ಧಿ ಪಡಿಸಿದ ತಳಿಗಳಿಗೆ ಆ ರೀತಿ ಇಲ್ಲ. ನಮ್ಮ ನಾಟಿ ಕೋಳಿಗಳನ್ನ ಯಾವ ರೀತಿ ಸಾಕ್ತೀವೋ ಅದೇ ರೀತಿ ಇವನ್ನ ಸಾಕಬಹುದು. ಈಗ ಗುಡ್ಡಗಾಡು ಜನಗಳ ಹತ್ರ ಅವ್ರ ಹತ್ರ ಕರೆಂಟ್ ಇರಲ್ಲ, ದೀಪ ಇರಲ್ಲ, ಅವರ ರಾತ್ರಿ ಹೊತ್ತು ಬರೀ ನೈಟ್ ಇರೋ ಎಲೆಕ್ಟ್ರಿಸಿಟಿ ಇಲ್ಲ, ಅಂತ ಕಡೆ ಕೂಡ ಇವನ್ನ ನಾವು ಸಾಕಬಹುದು. ಅದಕ್ಕೋಸ್ಕರ ಇದನ್ನ ಅಭಿವೃದ್ಧಿ ಪಡಿಸಿ ಇದು ಮಾಡೋದು. ಅದಕ್ಕೊಂದು ಯಾವ್ದೊಂದು ಸೌಲಭ್ಯ, ನಮ್ಮ ನಾಟಿ ಕೋಳಿನ ಯಾವ ರೀತಿ ಬೆಳೆಸ್ತೇವೋ ಅದೇ ರೀತಿ ನಮ್ಮಲ್ಲಿ ಏನ್ ಸಿಗ್ತಾವೋ ಅವರಲ್ಲಿ ಏನ್ ಸಿಗುತ್ತೋ ಅದನ್ನೇ ಸಲಕರಣೆಗಳನ್ನ ಉಪಯೋಗಿಸ್ಕೊಂಡು ನಾವನ್ನ ಸಾಮಾನ್ಯವಾಗಿ ಈ ಬಿಸಿ ಬುಟ್ಟಿ ಅಂತ ಹೇಳಿದೆ, ನಮ್ಮಲ್ಲಿ ಈ ಬಿದಿರು ಮಕ್ಕಳು ಸಿಗುತ್ತೆ, ಅದನ್ನೇ ಬೇಕಾಗಿ ಬಿಸಿ ಬುಟ್ಟಿಯಾಗಿ ಉಪಯೋಗಿಸ್ಬೋದು. ಅಥವಾ ಹೆಚ್ಚು ಕಡೆ ಈ ರೇಷ್ಮೆ ಹುಳು ಸಾಕ್ತಾರೆ, ತಟ್ಟೆ ಬರುತ್ತೆ, ಅದನ್ನೇ ಬೇಕಾದ್ರೆ ಬಿಸಿ ಬುಟ್ಟಿಯಾಗಿ ಉಳಿಸ್ಕೋಬಹುದು. ಇವನ್ನೇ ಉಪಯೋಗಿಸ್ಕೊಂಡು ಅದೊಂದು ಇವರಂದಲ್ಲಿ ಈಗ ಅಡ್ವಾನ್ಸ್ಡ್ ಕೋಳಿ ಇದು ಸಾಕಾಣಿಕೆ ಏನಿದೆ ತಾಂತ್ರಿಕತೆಯಲ್ಲಿ ಮುಂದುವರೆದ್ರಲ್ಲಿ ಆ ಇದರಲ್ಲ ಉಪಯೋಗಿಸ್ತಾರೆ. ಯಾವನ ಈ ಅಲ್ಯೂಮಿನಿಯಂ ಇವು ಅಂತ ಎಲ್ಲ ಬರ್ತವೆ, ಆರ್ಯನ್ ಇವೆಲ್ಲ, ಇದು ಯಾವ ಬ್ರೂಡರ್ಸ್ ಅಂತ ಹೇಳಿ ಬರ್ತಾರೆ, ಅವನೇನು ಇಲ್ದಲ್ಲ ಇದನ್ನೇ ಉಪಯೋಗಿಸ್ಕೊಂಡು ನಾವು ಸಾಕಾಣಿಕೆ ಮಾಡಬೇಕಂತ. ಇದು ಬಹಳ ಮುಖ್ಯವಾದಂತ ಅಂಶ. ಅಂದ್ರೆ ನಾವಿಲ್ಲಿ ಎಷ್ಟು ದಿನದ ಮರಿಯನ್ನ ತೆಗೆದುಕೊಂಡೋಗಿ ಸಾಕಾಣಿಕೆ ಪ್ರಾರಂಭ ಮಾಡಬಹುದು ಅಂತೀರಿ? ಇದು ನೋಡಿ, ಮೂರು ವಿಧ ಇದೆ ಸಾಕಾಣಿಕೆ ಮಾಡೋದಕ್ಕೆ. ಈ ಕೋಳಿಗಳನ್ನ ನಾಟಿ ಕೋಳಿನ ಸಾಕಣೆ ಗಿರಿರಾಜ ಅಥವಾ ಇದು ಮಾಡಿದಾಗ, ಮೊದಲನೇದು ನಾಟಿ, ಇದು ಒಂದು ಇನ್ನೊಂದು ವ್ಯತ್ಯಾಸ ಅಂದ್ರೆ ನಾಟಿ ಕೋಳಿಗೆ ಇದಕ್ಕೂ, ನಾಟಿ ಕೋಳಿ ಕಾವಿಗೆ ಬರುತ್ತೆ, ಇದು ಕಾವಿಗೆ ಬರೋದಿಲ್ಲ. ಇದೊಂದು ಮುಖ್ಯವಾದ ವ್ಯತ್ಯಾಸ. ಹಾಗಾಗಿ ಈ ನಾಟಿ ಕೋಳಿ ಕಾವಿಗೆ ಬಂದಿದ್ದಾಗ ಈ ಗಿರಿರಾಜ ಫಲೀಕೃತ ಮೊಟ್ಟೆಗಳಂದ್ರೆ ಫರ್ಟೈಲ್ ಮೊಟ್ಟೆಗಳು ಇರ್ತಲ್ಲ, ಹುಂಜು ಜೊತೆ ಆಡಿರುವಂತ ಮೊಟ್ಟೆಗಳು, ಹೌದು ಫಲೀಕೃತ ಮೊಟ್ಟೆಗಳು, ಅವನ್ನ ತಗೊಂಡೋಗಿ ಈ ನಾಟಿ ಕೋಳಿ ಕಾವಿಗೆ ಬಂದಾಗ ಅದ್ರ ಜೊತೆ ಇಟ್ಟು ಮರಿ ಮಾಡಿಸ್ಬೋದು. ಅಂದ್ರೆ ಇಲ್ಲಿ ಏನಾಗುತ್ತಂತಂದ್ರೆ, ನಾಟಿ ಕೋಳಿ ಮರಿ ಮಾಡಿಸ್ಬೇಕಾದ್ರೆ ಸುಮಾರು 15-25 ಮೊಟ್ಟೆ ಇಡ್ತಾ ಇದ್ರು. ಅವು ಗಾತ್ರದಲ್ಲಿ ಸಣ್ಣದಾಗಿರೋ, ಇವು ಗಾತ್ರದಲ್ಲಿ ದೊಡ್ಡದಾಗಿರೋ ಸುಮಾರು ಮ್ಯಾಕ್ಸಿಮಮ್ ಅಂದ್ರೆ ಗರಿಷ್ಠ ಅಂದ್ರೆ 15 ಮೊಟ್ಟೆನ ನೀವು ಇಡಬಹುದು, ಇಟ್ಟು ಕಾವಿ ಕುಂಡ್ರಿಸಬಹುದು, ಕೊಟ್ಟು ಕಾವಿ ಕೊಟ್ಟು ಮರಿ ಮಾಡಿಸಬಹುದು. ಅಂದ್ರೆ ಒಂದು ಎಷ್ಟು 20 ದಿನ ಬೇಕಾಗತ್ತ? ಇಲ್ಲ, 21 ದಿವಸ. ಇದು 21 ದಿವಸ ನೀವು ಕೋಳಿನೇ ಮರಿ ಮಾಡಿಸ್ಲಿಲ್ಲ, ಕರೆಂಟ್ ಅಲ್ಲೇ ಮರಿ ಮಾಡಿಸಿ 21 ದಿವಸ ಬೇಕೇ ಬೇಕು ಅಭಿವೃದ್ಧಿ ಅಲ್ಲ, ಅದು ಬೆಳವಣಿಗೆ ಆಗೋದು ಆಯ್ತಲ್ಲ, ಅದೊಂದು ಒಂದೇದ ಅದು. ಹಾಗಾದಾದ್ಮೇಲೆ ಅದೇ ಕೋಳಿನೇ ಮರಿ ಮಾಡಿಸುತ್ತೆ, ನಾಟಿ ಕೋಳಿನೇ ಅದನ್ನ ಬೆಳವಣಿಗೆಗಳು ಅದು ಎಲ್ಲ ವಹಿಸ್ಕೊಳ್ಳುತ್ತೆ ಅದೊಂದು. ಎರಡನೇದಾಗಿ ನೀವು ಒಂದು ದಿವಸದ ಮರಿಗಳನ್ನ, ಈಗ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಪೌಲ್ಟ್ರಿ ಸೈನ್ಸ್ ಅಂದ್ರೆ ಅಲ್ಲೂ ಕೂಡ ಒಂದ್ ದಿವಸ ಮರಿಲಿನ ಕೊಡ್ತಾರೆ, ಅದ್ರ ಜೊತೆಗೆ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಅಂತಿದೆಯಲ್ಲ, ಅಲ್ಲೂ ಕೂಡ ಅವರು ಸಪ್ಲೈ ಮಾಡ್ತಾರೆ ಜಾನುವಾರು ಸಂವರ್ಧನಾ ಕೇಂದ್ರ. ಹೌದು, ಅಲ್ಲಿಂದ ಒಂದು ದಿವಸ ಮರಿಗಳನ್ನ ತಗೊಂಡೋಗಿ ನೀವು ಸಾಕಾಣಿಕೆ ಮಾಡಿ. ಇವನ್ ತಗೊಂಡೋದಾಗ ನೀವು ಮೊದಲ ಒಂದು 3-4 ಅವರಿಗೆ ಶಾಖ ಕೊಡ್ಬೇಕು. ನಾನು ಹೇಳಿದ್ನಲ್ಲ ಬಿಸಿ ಬುಟ್ಟಿ ಇಂಥದ್ದು, ಆ ಶಾಖ ಕೊಟ್ಟು 3-4 ಬೆಳವಣಿಗೆ ಮಾಡಿ ನಂತರ ಹೊರಗಡೆ ಬಿಡಬೇಕು. ಇದು ಎರಡನೇ ವಿಧ. ಇನ್ನೊಂದು ಮೂರನೇ ವಿಧಾನ ಅಂತಂದ್ರೆ, ನಮ್ಮ ಪಶುಸಂಗೋಪನೆ ಇಲಾಖೆ ಅಂತ ಹೇಳಿದ್ವಲ್ಲ, ಅವ್ರೇನ್ ಮಾಡ್ತಾರೆ ಈ ಕಾವು ಕೊಡೋದಕ್ಕೆ ಇದಕ್ಕೆಲ್ಲ ಕಷ್ಟ ಆಗುತ್ತೆ ಅಂತೇಳಿ ಬಿಸಿ ಬುಟ್ಟಿ ಬ್ರೂಡಿಂಗ್ ಅಂದಕ್ಕೆ ಅವ್ರೇನ್ ಮಾಡ್ತಾರೆ, 6 ವಾರವರೆಗೂ ಕೋಳಿಗಳನ್ನ ಸಾಕಿ ಅವ್ರಿಗೆ ನಿರ್ದಿಷ್ಟ ಜನಗಳಿಗೆ ಬೇಕಂತದವರಿಗೆ ಅನೌನ್ಸ್ ಮಾಡಿ ಇದು ಮಾಡಿ ಅವ್ರಿಗೆ ಸಪ್ಲೈ ಮಾಡ್ತಾರೆ. ಅವನ್ ತಗೊಂಡೋದಾಗ ನೀವು ಯಾವುದೇ ಅದಕ್ಕೆ ಇದು ಬೇಕಾಗಿಲ್ಲ, ಶಾಖ ಕೊಡ್ಬೇಕಾಗಿಲ್ಲ, ಏನಿಲ್ಲ, ಡೈರೆಕ್ಟ್ ಆಗಿ ಹೊರಗಡೆ ಬಿಟ್ಟು ನೀವು ಇತ್ತಲಲ್ಲೇ ಬಿಟ್ಟು ನೀವು ಸಾಕಾಣಿಕೆ ಮಾಡ್ಬೋದು. ಅದಕ್ಕೆ ಇವನ್ ಲಸಿಕೆ ಕೂಡ ಕೊಕ್ಕರೆ ರೋಗದಿಂದ ಲಸಿಕೆ ಹಾಕ್ಸಿರ್ತಾರೆ. ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ಇದಕ್ಕೆ ನಮ್ಮ ಕೊಕ್ಕರೆ ರೋಗದಿಂದ ಬಿಟ್ಟು ಬೇರೆ ಕೂಡ ಲಸಿಕೆ ಬೇಕಾಗಿಲ್ಲ. ನಾಟಿ ಕೋಳಿಗೆ ಬರೋದು ಒಂದು ಕೊಕ್ಕರೆ ರೋಗ ಅಂತ, ಅದೊಂದೇ ರೋಗ, ಇದಕ್ಕೂ ಬರೋದು ಹೆಚ್ಚಾಗಿ. ಹಾಗೆ ಅದರೊಂದು ಬಗ್ಗೆ ನಾವು ಇದು ತಗೊಂಡ್ರೆ ಗಮನ ಹರಿಸಿದ್ರೆ ಬಾಕಿ ಕಾಯಿಲೆಗಳು ತುಂಬಾ ಕಡಿಮೆ. ಈ ಎರಡು ವಿಧಾನಗಳಿಂದ ಮೂರು ವಿಧಾನಗಳಿಂದ ನಾವು ಒಂದು ಮೊಟ್ಟೆ ತಗೊಂಡೋಗಿ ಮರಿ ಮಾಡಿಸೋದು, ಎರಡನೇದು ಒಂದ್ ದಿವಸದ ಮರಿಗಳು, ಮೂರನೇದು ಬೆಳೆದ ಕೋಳಿಗಳು 6 ವಾರವರೆಗಾಗಿರ್ತಲ್ಲ ಅವನ್ ತಗೊಂಡೋಗಿ ಇದು ಮಾಡೋದು. ಸಾಮಾನ್ಯವಾಗಿ ಬೆಳೆದ ಕೋಳಿನ ತಗೊಂಡೋಗಿ ಏನ್ ಮಾಡ್ತಾರೆ ಅಂತಂದ್ರೆ, 8 ಹೆಣ್ಣು ಕೋಳಿ ಕೊಡ್ತಾರೆ, 2 ಗಂಡು ಕೋಳಿ ಕೊಡ್ತಾರೆ, ಹುಂಜುಗಳನ್ನ ತಗೊಂಡೋಗಿ ಊರಲ್ಲಿ ಸಾಕಾಣಿಕೆ ಮಾಡ್ಬೇಕು. ಬಟ್ ಇಲ್ಲೊಂದು ಏನಂದ್ರೆ, ಊರಲ್ಲಿ ನೀವು ಸಾಕಾಣಿಕೆ ಮಾಡೋ ಇನ್ನೊಂದು ಗಮನ ವಹಿಸ್ಬೇಕಂದ್ರೆ, ಈ ಬೇರೆ ಕೋಳಿಗಳ ಜೊತೆ ಬಿಡುವಾಗ ನೀವು ನಾಟಿ ಹುಂಜ ಏನಿದೆಯೋ ಅದನ್ನ ತೆಗೆದು ಬಿಡಬೇಕು. ಇಲ್ಲ ಅಂದ್ರೆ ಇಲ್ಲಿ ಬ್ರೀಡಿಂಗ್ ಪ್ರೋಗ್ರಾಮ್ ಅಥವಾ ಕ್ರಾಸ್ ಬ್ರೀಡಿಂಗ್ ಪ್ರೋಗ್ರಾಮ್ ಅಷ್ಟೊಂದು ಎಫೆಕ್ಟಿವ್ ಆಗೋದಿಲ್ಲ. ಅದ್ರ ಜೊತೆ ಆ ನಾಟಿ ಕೋಳಿ ಜೊತೆ ಹುಂಜಿ ಜೊತೆ ಬೆರ್ತಾಗ ಅದಕ್ಕೇನೆ ಎರಡು ಇದು ಕೋಳಿ ಜೊತೆಲೆ ಎರಡು ಹುಂಜಿಗಳನ್ನು ಕೊಟ್ಟಿರ್ತಾರೆ. ಆ ರೀತಿ ಅದು ಅಭಿವೃದ್ಧಿ ಆದ್ರೆ ಹೌದು ಆ ಗುಣಮಟ್ಟ ಮುಂದುವರ್ಕೊಂಡು ಹೋಗುದು ಪೀಳಿಗೆ. ಹೌದು, ಅದರಿಂದಲೇ ಈ ಗಿರಿರಾಜ ಅಥವಾ ಸ್ವರ್ಣಧಾರ ಹುಂಜುಗಳ ಜೊತೆ ಆಡ್ಬೇಕಾಗುತ್ತೆ. ಅದು ಒಂದು ಮುಖ್ಯವಾದ ಅಂಶ. ಅಂದ್ರೆ ಇಲ್ಲಿ ಕೊಕ್ರೆ ರೋಗದ ವಿರುದ್ಧ ಬಿಟ್ರೆ ಬೇರೆ ಅಂತ ಯಾವ್ದಿಲ್ಲ. ಪ್ಯಾರಾಸೈಟ್ಸ್ ಅಂತ ಬರುತ್ತೆ, ಡಿ ವರ್ಮಿಂಗ್ ಅಂತ ಹೇಳ್ತೀವಿ. ಅದಕ್ಕೆ 6 ತಿಂಗಳು 3 ತಿಂಗಳು ಒಂದ್ಸಾರಿ ಔಷಧಿ ಕೊಡ್ತಾರೆ, ಜಂತುನಾಶಕ ಔಷಧಿ. ಯಾಕಂದ್ರೆ ಹೊರಗಡೆ ಬಯಲಲ್ಲಿ ಓಡಾಡ್ತಾ ಇರ್ತಾವಲ್ಲ, ಅದಕ್ಕೋಸ್ಕರ ಕೊಟ್ರೆ ಸಾಕು. ಮೇಲ್ ಆಹಾರ ಏನಾದ್ರು ಕೊಡ್ಬೇಕಾಗತ್ತೆ? ಮೇಲ್ನ ಆಹಾರ ಅಂದ್ರೂ ಅದು ನಿಮ್ಮ ಬಯಲಲ್ಲಿ ಆಹಾರ ಅವಲಂಬಿತವಾಗಿ ಎಷ್ಟು ಆಹಾರ ಸಿಗುತ್ತೆ. ಏನೋ ಕಡಿಮೆ ಇದೆ ರಾತ್ರಿ ಕೂಡ ಹಾಕಿದಾಗ ಆ ಕೊಳ್ತೋಗಿರೋ ಕಡ್ಡಿ ಕಾಳು ಅಥವಾ ನಿಮ್ಮ ಮನೆಯಲ್ಲಿ ಸಿಗುತ್ತಲ್ಲ ಈ ಸೊಪ್ಪು ಅಂತೆ ಅದಂತೆ ಆಮೇಲೆ ಉಳಿದ ಆಹಾರ ಅದನ್ನ ಕೊಟ್ಟು ಇದು ಮಾಡಿದ್ರೆ ಸಾಕು. ಧಾನ್ಯಗಳನ್ನ ನಾವು ಶುದ್ಧ ಮಾಡುವಾಗ ಬರುವಂತ ಹೌದೌದು ವೇಸ್ಟ್ ಅಂತ ಹೇಳಿ ಬರ್ತೀವಲ್ಲ ಅವೆಲ್ಲ ಬರುತ್ತಲ್ಲ, ಅಕ್ಕಿ ನುಚ್ಚು ಆಮೇಲೆ ರಾಗಿ ಅಂತ ಹೇಳ್ತಾರಲ್ಲ ವೇಸ್ಟ್ ರಾಗಿ, ಇಂಗಡಿಸಿದಾಗೆಲ್ಲ ಮಿಷಿನ್ ಇದಾಗ ಮಾಡ್ತಾರಲ್ಲ ಕ್ಲೀನ್ ಮಾಡೋಲ್ಲ ಅದನ್ನ ಹಾಕಿ ಕೊಡಬಹುದು. ಉಳಿದಂತೆ ಅವು ಹುಳ ಉಪ್ಪಿಟ್ಟುಗಳು ಹೌದು ಹುಳ ಉಪ್ಪಿಟ್ಟುಗಳನ್ನ ತಿನ್ನಬೇಕು. ಹೆಚ್ಚಾಗಿ ಹುಳ ಉಪ್ಪಿಟ್ಟುಗಳನ್ನ ಆದ್ಕೊಂಡು ತಿನ್ಕೊಂಡು ಗೆದ್ಲು ಅಂತಿರ್ತಲ್ಲ ಗೆದ್ಲುಳ ಹುತ್ತದಲ್ಲೆಲ್ಲ ಗೆದ್ಲು ಇರುತ್ತಲ್ಲ ಬೈಲಲ್ಲೆಲ್ಲ ಅಂತವನ್ನೆಲ್ಲ ತಿನ್ಕೊಂಡು ಮಾಡಬೇಕು. ಅಂದ್ರೆ ಆ ಹುಳ ಉಪ್ಪಿಟ್ಟುಗಳನ್ನ ವಿಶೇಷವಾಗಿ ಈಗ ಕೆಲವರು ಈ ತೋಟದ ಮನೆಗಳನ್ನ ಮಾಡ್ಕೊಂಡಿರ್ತಾರೆ ಹೌದು, ಅಲ್ಲಿ ಹುಳ ಉಪ್ಪಿಟ್ಟುಗಳನ್ನ ತಿನ್ನೋದ್ರಿಂದ ಕೃಷಿಗೂ ಅನುಕೂಲ ಆಗುತ್ತೆ. ಕೃಷಿಗೆ ಅನುಕೂಲ ಆಗುತ್ತೆ. ಇಲ್ಲಿ ಹುಳ ಹೊಟ್ಟೆಪಳ ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ಬೆಳವಣಿಗೆ ಶೀಘ್ರವಾಗುತ್ತೆ, ಬೆಳವಣಿಗೆ ಶೀಘ್ರ ಆಗುತ್ತೆ. ಅದು ಡೈಜೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ಈಗ ನಾಟಿ ಕೋಳಿ ಒಂದು ರೀತಿ ಫ್ಲೇವರ್ ಇದೆ ವಾಸನೆ ರೀತಿ ಇದೆ ಯಾಕೆ ಅಂತ ಇರ್ತಾರೆ, ಇದು ಹುಳ ಹೊಟ್ಟೆ ತಿನ್ನುತ್ತೆ ಅದನ್ನು ಜೀರ್ಣ ಮಾಡ್ಕೊಳ್ಳಿಂದ ಅದರಿಂದ ಒಂದು ಫ್ಲೇವರ್ ಡೆವಲಪ್ ಆಗುತ್ತೆ, ಹಾಗಾಗಿ ವಾಸನೆ ಸ್ವಲ್ಪ ಜಾಸ್ತಿ ಅಂತ ಹೇಳ್ತಾರೆ. ಹೌದು, ಅದೊಂದಿದೆ. ಇನ್ನು ಎಷ್ಟೆಷ್ಟು ಮೊಟ್ಟೆಗಳನ್ನು ಕೊಡುವಂಥ ಶಕ್ತಿ ಇದೆ ಈ ಗಿರಿರಾಜ ಮತ್ತು ಗಿರಿರಾಣಿ ಅಥವಾ ಸ್ವರ್ಣಧಾರ? ನೋಡಿ, ನಾನು ಆಗಲೇ ಹೇಳಿದ್ದೀನಿ, ಈ ಗಿರಿರಾಜ ಅಂದರೆ ಮೊಟ್ಟೆ ಮತ್ತು ಮಾಂಸ ಎಡುಕುನು. ಇದೇನಾಗುತ್ತೆ, ಸುಮಾರು 25 ವಾರಕ್ಕೆ ಮೊಟ್ಟೆ ಇಡೋಕ್ಕೆ ಪ್ರಾರಂಭ ಮಾಡುತ್ತೆ. ಮೊಟ್ಟೆ ಇಟ್ಟಾಗಿನಿಂದ ಅಲ್ಲಿ ಸುಮಾರು 72 ವಾರ, 1 ವರ್ಷದಲ್ಲಿ ನಮಗೆ 100 ರಿಂದ 120 ಮೊಟ್ಟೆ ಕೊಡುತ್ತೆ. ಓಹೋ, ಆಯ್ತಲ್ಲ. ಅದೇ ನಾಟಿ ಕೋಳಿ ಏನಾಗುತ್ತೆ, 30 ರಿಂದ 40 ಮೊಟ್ಟೆ ಇಷ್ಟೇ ಇದೆ. ಆಮೇಲೆ ಗಾತ್ರದಲ್ಲಿ ಮೊಟ್ಟೆ ಅದು 40 ರಿಂದ 50 ಗ್ರಾಮ್ ಮ್ಯಾಕ್ಸಿಮಮ್, ಯಾವುದೋ ನಾಟಿ ಕೋಳಿ ಇದು 55 ರಿಂದ 60 ಗ್ರಾಮ್, ಅಂದ್ರೆ 1.5 ಪಟ್ಟು ಜಾಸ್ತಿ ಆಯ್ತು. ಸೊ ಇವನ್ ಮೊಟ್ಟೆ ಕೂಡ ಎಷ್ಟಾಯ್ತು, 3 ಪಟ್ಟು, 40 ಮೊಟ್ಟೆ 120 ಮೊಟ್ಟೆ. ಆಯ್ತಲ್ಲ, ಇದು ಒಂದಾಯ್ತು, ಇದು ಇದಾಯ್ತು ಮೊಟ್ಟೆ ವಿಭಾಗ. ಇನ್ನು ದೇಹ ತೂಕ ಬಂದಾಗ, ಈಗ ಸಾಮಾನ್ಯವಾಗಿ ಇದು 8 ವಾರಕ್ಕೆ 1.5 ಕೆಜಿ ಬರುತ್ತೆ ಗಿರಿರಾಜ. ನಾಟಿ ಕೋಳಿ ಇದೆಯಲ್ಲ, ಸುಮಾರು 600 ರಿಂದ 700 ಗ್ರಾಮ್ ಅಷ್ಟೇ. ತುಂಬಾ ಅಡಲ್ಟ್ ಕೋಳಿ ಅಂದ್ರೆ ಬೆಳವಣಿಗೆ 40 ವಾರದಲ್ಲಿ ಏನ್ ಬರುತ್ತೆ, ಇದು ಸುಮಾರು 1.5 ರಿಂದ 2 ಕೆಜಿ ಬರುತ್ತೆ. ಯಾವುದು ನಾಟಿ ಕೋಳಿ. ಇದೇ ಕೋಳಿ ಗಿರಿರಾಜ ಏನಾಗುತ್ತೆ, 3 ರಿಂದ 3.5 ಕೆಜಿ. ಫುಲ್ ಬೆಳವಣಿಗೆ ಆದಾಗ ಗಂಡು ಕೋಳಿ 4 ರಿಂದ 4.5 ಕೆಜಿ ತೂಗುತ್ತೆ ಗಿರಿರಾಜ. ಅದೇ ಇದು ಹೆಣ್ಣು ಕೋಳಿ 3 ರಿಂದ 3.5 ಕೆಜಿ. ಈ ಫುಲ್ ಬೆಳವಣಿಗೆ ಆದ ಕೋಳಿ ನಮ್ಮ ನಾಟಿ ಕೋಳಿ ಇದೆಯಲ್ಲ, ಉಂಜ ಬರೀ 2 ರಿಂದ 2.5 ಕೆಜಿ ಮ್ಯಾಕ್ಸಿಮಮ್. ಹೆಣ್ಣು ಕೋಳಿ 1.5 ರಿಂದ 2 ಕೆಜಿ. ಇದು ತೂಕದಲ್ಲಿ ಕೂಡ ವ್ಯತ್ಯಾಸ ಆಯ್ತಲ್ಲ, ನಾಟಿ ಕೋಳಿಗೂ ನಮ್ಮ ಗಿರಿರಾಜಗೂ ಕಂಪೇರ್ ಮಾಡಿದ. ಮತ್ತೆ ಗಿರಿರಾಜ ಮತ್ತು ಸ್ವರ್ಣಧಾರ ಕಂಪೇರ್ ಮಾಡಿದಾಗ ಇದೇನಾಗಿದೆ, ಸ್ವರ್ಣಧಾರ ಸ್ವಲ್ಪ ಗಾತ್ರದಲ್ಲಿ ಕಡಿಮೆ ಇರುತ್ತೆ. ಯಾಕಂದ್ರೆ ಗಾತ್ರ ಜಾಸ್ತಿ ಆದಷ್ಟು ಮೊಟ್ಟೆ ಉತ್ಪಾದನೆ ಕಡಿಮೆ ಆಗುತ್ತೆ, ಗಾತ್ರ ಕಡಿಮೆ ಇದ್ದಷ್ಟು. ಇನ್ನೊಂದು, ಈ ಗಿರಿರಾಜ ಮರಿಗಳು ಓಡಾಡುತ್ತಲ್ಲ, ಓಡಾಡಿದಾಗ ತೂಕ ಜಾಸ್ತಿ ಇರೋದ್ರಿಂದ ಅವು ಹದ್ದುಗಳಿಗೆ ಹಿಡಿದುಗಳಿಗೆ ಕೈಗೆ ಸಿಗೋದು ಸ್ವಲ್ಪ ಜಾಸ್ತಿ ಸಂಭವ. ನೈಸರ್ಗಿಕ ಕ್ಷೇತ್ರಗಳಿಗೆ ಸಿಕ್ಬಿಡ್ತವೆ, ಸಿಕ್ಬಿಡ್ತಾವೆ ಬೇಗ. ಅದಾದ್ರೆ ಇವಾಗ ಲೈಟ್ ಆಗಿ ಅದನ್ನೊಂದು ಗಮನದಲ್ಲಿ ಇಟ್ಕೊಂಡು, ಅದು ಒಂದು ವ್ಯತ್ಯಾಸ ಈ ಗಿರಿರಾಜ ಸ್ವರ್ಣಧಾರ. ಇವು ಗಾತ್ರದಲ್ಲಿ ಕಡಿಮೆ ಇರೋದ್ರಿಂದ ಬೇಗ ಹಾರ್ತವೆ, ಹಾರಿದಾಗಿ ಅವು ಕೈ ಸಿಗದಾಗೆ ಇದು ಮಾಡ್ಕೊಳ್ತವೆ. ಇದೊಂದು. ಮತ್ತೆ ಗಾತ್ರ ನಾನು ಹೇಳಿದೆ 1.5 ಕೆಜಿ ಅಂತ ಹೇಳಿದೆ, ಇದು 8 ವಾರದಲ್ಲಿ ಇದು 1 ಕೆಜಿಯಿಂದ 1.5 ಕೆಜಿ ಬರುತ್ತೆ ಸ್ವರ್ಣಧಾರ. ಸ್ವರ್ಣಧಾರ 8 ವಾರದಲ್ಲಿ. ಮತ್ತೆ 40 ವಾರದಲ್ಲಿ ಇದು ನಾನು ಅದ ಹೇಳಿದೆ 3.5 ರಿಂದ 3.5 ಕೆಜಿ ಅಂತ, ಇದು 2 ರಿಂದ 2.5 ಕೆಜಿ ಬರುತ್ತೆ. ತುಂಬಾ ಬೆಳವಣಿಗೆ ಆಗಿದ್ದು 3.5 ರಿಂದ 4 ಕೆಜಿ ಗಂಡು ಕೋಳಿ, ಇದು ಹೆಣ್ಣು ಕೋಳಿ 2 ರಿಂದ 2.5 ಕೆಜಿ ಬರುತ್ತೆ. ಆಯ್ತಲ್ಲ. ಮತ್ತೆ ನಾಟಕೋಳಿ ಎಷ್ಟು ಬರುತ್ತೆ ಅಂತ ಆಗ್ಲೇ ಹೇಳಿದ್ದೀನಿ ನಾನು, ಅದ್ರ ಜೊತೆಗೆ ಅಷ್ಟೇ ತೂಕ ಬರುತ್ತೆ. ಇನ್ನು ಈ ಮಾಂಸದ ಗುಣಮಟ್ಟ ಹೇಗಿರುತ್ತೆ ಅಂತ? ಮಾಂಸದ ಗುಣಮಟ್ಟ ಅಂತವೇನು ವ್ಯತ್ಯಾಸ ಕಂಡು ಬರಲ್ಲ, ಅದಕ್ಕೆ ಇದಕ್ಕೂ ಎಲ್ಲ ಒಂದೇ ಇರುತ್ತೆ. ಈ ನಾಟಿ ಕೋಳಿ ಏನಾಗುತ್ತೆ, ಅದು ಸ್ವಲ್ಪ ಹೊರಗಡೆ ಅಂತಂದ್ರೆ ಫೈಬ್ರಸ್ ಅಂತ ಹೇಳ್ತಾರೆ, ಇದು ಕೂಡ ಏಜ್ ಆದ್ಮೇಲೆ ಗಿರಿರಾಜ 8 ವಾರದಲ್ಲೇ ಆದ್ರೆ ತೊಂದರೆ ಇಲ್ಲ, ಸೇಮ್ ಮಾಂಸ ಆಗೇ ಇರುತ್ತೆ. ಬಟ್ ಬೆಳವಣಿಗೆ ಆದಷ್ಟು ಸ್ವಲ್ಪ ಫೈಬ್ರಸ್ ಅಂತ ಆಗುತ್ತೆ. ಅದಷ್ಟು ನೀವು ಮಾಂಸಕ್ಕೆ ಉಪಯೋಗಿಸೋದಾದ್ರೆ ಸುಮಾರು 8 ರಿಂದ 10 ವಾರದಲ್ಲೇ ಉಪಯೋಗಿಸೋದು ಬೆಟರ್. ಆಯ್ತಲ್ಲ. ಕೆಲವರು ಏನ್ ಮಾಡ್ತಾರೆ, ಫುಲ್ ಬೆಳೆಸ್ಬಿಟ್ಟು ಮಾರ್ಬಿಟ್ಟು ಒಂದು ಕುರಿ ಮರಿ ಇರುತ್ತಲ್ಲ ಅಷ್ಟು ತೂಕ ಬರುತ್ತೆ ಗಿರಿರಾಜ ಗಂಡು ಕೋಳಿ. ಸೊ ಹಾಗಾಗಿ ಮಾಂಸಕ್ಕಾಗಿ ಸ್ವಲ್ಪ ಇದಿರುತ್ತೆ, ಅವಾಗ ಬೇಯಿಸೋವಾಗ ಜಾಸ್ತಿ ಬೇಯಿಸಬೇಕು, ಜಾಸ್ತಿ ಬೇಯಿಸಬೇಕು. ಕೆಲವರು ಅದನ್ನು ಇಷ್ಟಪಡ್ತಾರೆ. ಹೌದು, ಇಷ್ಟಪಡ್ತಾರೆ. ಗಡ್ಸಾಗಿಂದ ನಾಟಿ ಕೋಳಿ ಟೈಪ್ ಇರುತ್ತೆ ಮಾಂಸ ಅಂತೇಳಿ ಅದನ್ನ ಇಷ್ಟಪಡ್ತಾರೆ. ಮಾರಾಟಕ್ಕೆ ಒಂದು ಬಂದ್ರೆ ನಾವು ಬೇಡಿಕೆ ಹೆಂಗ್ರಿ ಇದೆ ಅಂತೀರಿ? ಈಗ ಬೇಡಿಕೆ ಅಲ್ಲಿ ಲೋಕಲ್ ಅಲ್ಲೇ ಮಾರೋದ್ರಿಂದ ಈಗ ನಾಟಿ ಕೋಳಿಗೆ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. ಬಂದು ಅಲ್ಲೇ ಬಂದು ಎಲ್ಲಕ್ಕಿಂತ ಈಗ ನಮ್ಮ ಈ ಮಾಂಸ 80 ರೂಪಾಯಿ ಇದ್ರೆ ಅವ್ರೇನ 150-250 ರೂಪಾಯಿ ಅವ್ರಿಗೂ ಮಾರ್ತಾರೆ. ಆಯ್ತಲ್ಲ, ಇದಕ್ಕೂ ಕೂಡ ಗಿರಿರಾಜಿಗೆ ಸುಮಾರು 150 ರೂಪಾಯಿವರೆಗೂ ಕೊಟ್ಟು ತಗೊಳೋರು ಇದ್ದಾರೆ ಒಂದು ಕೆಜಿಗೆ. ಹಾಗೆ ಮೊಟ್ಟೆಗೂ ಕೂಡ ತೂಕ ಜಾಸ್ತಿ ಇರೋದ್ರಿಂದ ಈಗ ನಾಟಿ ಕೋಳಿ ಈಗ ನಿಮ್ಗೆ ಗೊತ್ತಿರ್ಬೋದು ಈಗ ಇತ್ತೀಚೆಗೆ ಮೊಟ್ಟೆ ಬೆಲೆ ಜಾಸ್ತಿ ಆಯ್ತು. ಸೊ 5-6 ರೂಪಾಯಿ ರೀಟೇಲ್ ಅಂತಿದೆ, 5-6 ರೂಪಾಯಿ ಈ ಮೊಟ್ಟೆ ಮಾರಿದಾಗ ಇದೊಂದು 7-8 ರೂಪಾಯಿ ಸಿಗುತ್ತೆ. ಮರಿ ಮಾಡಿಸೋದಕ್ಕಾದಾಗ 15 ರೂಪಾಯಿವರೆಗೂ ಮಾರ್ಬೋದು ಮರಿ ಮಾಡಿಸೋ ಮೊಟ್ಟೆನ ಮಾಡಿಸಿ ಮಾಡೋದು ಒಳ್ಳೆ ಲಾಭದಾಯಕ ಅಂತ. ಹೌದು, ಲಾಭದಾಯಕ. ಎಷ್ಟು ಮೊಟ್ಟೆ ಇರುತ್ತೆ ಅಂತ ಆಕ್ಚುಲಿ ನಾವೇನಂದ್ರೆ ಆಹಾರದ ಮೇಲೆ ಹೆಚ್ಚು ಖರ್ಚು ಮಾಡಬಾರ್ದು. ಹೆಚ್ಚು ಖರ್ಚು ಮಾಡೋದು ನಮ್ಗೆ ಆದಾಯ ಕಡಿಮೆ ಆಗುತ್ತೆ. ಅದು ಏನು ಸಿಗುತ್ತೋ ಇತ್ತಲ್ಲಿ ಅದನ್ನೇ ತಗೊಂಡು ಮೇಯಿಸಿ ಇದು ಮಾಡಬೇಕು, ಅದನ್ನೇ ಬೆಳೆಸ್ಕೊಂಡು ಬೆಳಿಬೇಕು. ಅವಾಗ ಒಳ್ಳೆ ಲಾಭದಾಯಕ. ಯಾಕಂದ್ರೆ ಇದು ಕಾವು ಬರೋದಿಲ್ಲ, 2 ಕೋಳಿಗಳು ಕಾವು ಬರೋದಿಲ್ಲ. ಈಗೇನಾಗುತ್ತೆ, ನಮ್ಮ ನಾಟಿ ಕೋಳಿ ಸಬ್ ದಿವಸ ಮೊಟ್ಟೆ ಇಡುತ್ತೆ, ತಿರುಗಿ ಕಾವು ಬರುತ್ತೆ, ತಿರುಗಿ ಮರಿ ಮಾಡಿಸುತ್ತೆ, ತಿರುಗಿ ಮೊಟ್ಟೆ ಇಡಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಒಂದು ಇದರಲ್ಲಿ ನಿಮಗೆ 15-20 ಮೊಟ್ಟೆ ಸಿಗಬಹುದು, ಇಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ 30 ಮೊಟ್ಟೆ. ಇದು ಆ ರೀತಿ ಅಲ್ಲ, ಗಿರಿರಾಜ್ ಅಥವಾ ಸ್ವರ್ಣಧಾರ ಕಂಟಿನ್ಯೂಸ್ ಆಗಿ ಒಂದು ಸಾರಿ ಪ್ರೊಡಕ್ಷನ್ ಅಂದ್ರೆ ಮೊಟ್ಟೆ ಇಡಕ್ಕೆ ಪ್ರಾರಂಭ ಮಾಡಿದ್ರೆ ಬೇಗ ಮೊಟ್ಟೆ ಇಡ್ತಾರೆ. ಅಂದ್ರೆ ಒಂದು ಓಡಾಡ್ಕೊಂಡೇ ಬೆಳಿಬೇಕು ಇವು? ಹಾ, ಓಡಾಡ್ಕೊಂಡೇ ಬೆಳೆದ್ರೆ ಒಳ್ಳೇದು. ಪಂಜರ ಮಾಡಿ ಅದರೊಳಗಡೆ ಓಡಾಡ್ಕೊಂಡು ಬೆಳೆಯಲ್ಲ. ಇವಾಗ ಮೇನ್ ಉದ್ದೇಶ ಬ್ಯಾಕ್ ಯಾರ್ಡ್ ಅಲ್ಲಿ ಮಾರ್ಬೇಕು ಅಂತ, ಹಿತ್ತಲಲ್ಲಿ ಮೇಯಿಸಬೇಕು ಅಂತ ಮಾಡ್ರ. ನಾಟಿ ಕೋಳಿನ ಯಾವ ರೀತಿ ಮೇಯಿಸ್ತೀವೋ ಅದೇ ರೀತಿ ಮೇಯಿಸಬೇಕು ಅಂತ, ಸ್ವತಂತ್ರವಾಗಿ ಬಿಟ್ಟು. ಹೌದು, ಇವನ್ನ ಈ ಹೊಲದ ಮನೆಗಳಲ್ಲಿ ಅಂತೀವಲ್ಲ ಫಾರ್ಮ್ ಹೌಸ್, ಅಲ್ಲೂ ಕೂಡ ಚೆನ್ನಾಗಿ ಸಾಕಾಣಿಕೆ ಮಾಡಬಹುದು, ಚೆನ್ನಾಗಿ ಮೇಯಿಸಬಹುದು. ಕೂಡಾಕ್ದಾಗ ನೈಟ್ ಆಹಾರ ಕೊಡ್ಲೇಬೇಕಾಗುತ್ತೆ, ಸ್ವಲ್ಪ ಏನಾರ ಆಹಾರ ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ಆಹಾರ ಬಯಲಲ್ಲಿ ಸಿಗೋದು ಕಡಿಮೆ ಇರುತ್ತೆ, ಹಾಗಾಗಿ ಇವ್ರೇನಿರ್ತಾರೆ ಸಮತೋಲನ ಆಹಾರ ಮಾರ್ಕೆಟ್ ಅಲ್ಲಿ ಸಿಗುತ್ತಲ್ಲ, ಜೋಳ ನುಚ್ಚೋ ಮತ್ತೊಂದು ಏನಾದ್ರು ತಂದು ಕೊಡ್ಬೇಕಾಗುತ್ತೆ. ಆದ್ರೆ ಸ್ವಲ್ಪ ನೈಸರ್ಗಿಕ ಶತ್ರುಗಳ ಕಾಟ ಜಾಸ್ತಿ ಇರುತ್ತೆ ಅಲ್ಲಿ. ಈ ಹಾವುಗಳು ಮುಂಚಿ ಇಂಥವುಗಳು ಕಾಟ ಇರುತ್ತೆ, ಅದಕ್ಕೆ ರಕ್ಷಣೆ ಕೊಡ್ಬೇಕಾಗುತ್ತೆ. ಅಂದ್ರೆ ಇವತ್ತು ನಮ್ಮ ಗ್ರಾಮೀಣ ಪ್ರದೇಶದ ಜನರ ಒಂದು ಆರ್ಥಿಕ ಮಟ್ಟವನ್ನು ಹೆಚ್ಚಿಸೋದ್ರಲ್ಲಿ ಇವು ಬಹಳ ಮುಖ್ಯ ಪಾತ್ರ ವಹಿಸಿದಾಗ. ಹೌದು, ಯಾಕೆಂದ್ರೆ ಮೊಟ್ಟೆ. ಹೌದು, ಮತ್ತೆ ಕೋಳಿಗಳನ್ನು ಕೂಡ ಮಾರಾಟ. ಹೌದು, ನೀವು ಲೆಕ್ಕ ಹಾಕೊಳ್ಳಿ, 120 ಮೊಟ್ಟೆ ಅಂತ ಇಟ್ಕೊಂಡ್ರು ಕೂಡ ಕನಿಷ್ಠ ಒಂದು ಗಿರಿರಾಜ ಕೋಳಿ 1 ವರ್ಷದಲ್ಲಿ, ಅಂದ್ರೆ 1.5 ವರ್ಷದಲ್ಲಿ, ಯಾಕಂದ್ರೆ ಮೊಟ್ಟೆ ಇಡೋದಕ್ಕೆ ಪ್ರಾರಂಭ ಆಗೋದಕ್ಕೆ ಒಂದು 25 ವಾರ ಬೇಕು. ಲೆಕ್ಕ ಹಾಕೊಳ್ಳಿ, ಒಂದು ನೀವು 5 ರೂಪಾಯಿ ಸೇಲ್ ಮಾಡಿದ್ರು ಕೂಡ ಎಷ್ಟು ಇದಾಗುತ್ತೆ ಅಂತ, ಮಿನಿಮಮ್ 5 ರೂಪಾಯಿ ಅಂದ್ರೆ ಕೂಡ. ಹೌದು ಅಲ್ವಾ? ಅದೇ ರೀತಿ ಮಾಂಸ, ಇದಾದ್ರೆ 4-5 ಕೆಜಿ, ಆಮೇಲೆ ಇದಾದ್ರೆ ಹೆಣ್ಣು ಕೋಳಿ ಅಂದ್ರೆ 3-3.5 ಕೆಜಿ. ಆಯ್ತಲ್ಲ, ಎಷ್ಟು ತೂಕ ಬರುತ್ತೆ, ಎಷ್ಟು ಇದಾಗುತ್ತೆ ಮಾಂಸ, ಇನ್ಕಮ್ ಬರುತ್ತೆ ಅಂತ ಆದಾಯ ಸಾಕಷ್ಟು ಬರುತ್ತೆ ಹೇಳ್ಬೋದು. ಆತ್ಮೀಯ ಶ್ರೋತೃಗಳೇ, ತಮಗೆ ಈ ಕೋಳಿ ಸಾಕಾಣಿಕೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಟಿ ಮುನೇಗೌಡ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9663367367. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9663367367. ತುಂಬ ಸಂತೋಷ ಡಾಕ್ಟರ್ ಮುನೇಗೌಡ ಅವರೇ, ತಾವು ಇದುವರೆಗೂ ನಮ್ಮ ಶ್ರೋತೃಗಳಿಗೆ ಈ ಹಿತ್ತಲಲ್ಲಿ ಕೋಳಿ ಸಾಕಾಣಿಕೆ ಬಗ್ಗೆ ಸಾಕಷ್ಟು ವಿವರವಾಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ರಂಗದಲ್ಲಿ ಇದುವರೆಗೂ ಹಿತ್ತಲ ಕೋಳಿ ಸಾಕಾಣಿಕೆ ಕುರಿತು ಕುಕ್ಕುಟ ತಜ್ಞರಾದ ಡಾಕ್ಟರ್ ಟಿ ಮುನೇಗೌಡ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶನ ನಡೆಸಿಕೊಟ್ಟವರು ಪಿಎಂ ಜಗದೀಶ್. ಕೇಳಿ ಒಂದು ಪ್ರಕಟಣೆ, ಆನಂತರ ಕೃಷಿ ಮಾಹಿತಿ. ಬಾಕಿ ಎಲ್ಲವೂ ಆಮೇಲೆ, ನನ್ನ ಮಾತು ಕೇಳು ಈಗಲೇ. ಲೈಫ್ನ ಅಂಕುಡೊಂಕು ರೋಡಲ್ಲಿ ಆಯ್ಕೆ ಇರುತ್ತೆ ಪ್ರತಿ ತಿರುವಲ್ಲಿ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಸೀಬೆ ನಮ್ಮ ಮುಖ್ಯವಾದ ಒಂದು ಹಣ್ಣಿನ ಬೆಳೆ. ಈ ಸೀಬೆಗೆ ಬರುವಂತ ಕೆಲವೊಂದು ಕೀಟಪೀಡೆಗಳಲ್ಲಿ ಕಜ್ಜಿ ತಿಗಣೆ ಬಹಳ ಮುಖ್ಯವಾದಂತಹದ್ದು. ಇದು ಹಣ್ಣಿನ ಗುಣಮಟ್ಟ ಮತ್ತು ಇಳುವರಿಗೆ ಸಾಕಷ್ಟು ತೊಂದರೆಯನ್ನು ಕೊಡುತ್ತೆ. ಈ ಕಜ್ಜಿ ತಿಗಣೆ ಒಂದು ರಸ ಹೀರುವಂತ ತಿಗಣೆ. ಇದು ತನ್ನ ಬೆಳವಣಿಗೆಯ ಮೊಟ್ಟೆ, ಮರಿ ಮತ್ತು ಪ್ರೌಢ ಒಂದು ಹಂತದ 3 ಹಂತಗಳನ್ನು ಪೂರೈಸೋದಕ್ಕೆ ಸುಮಾರು 22-25 ದಿನಗಳನ್ನು ತೆಗೆದುಕೊಳ್ಳುತ್ತೆ. ಮರಿಗಳು ಮತ್ತು ಪ್ರೌಢ ತಿಗಣೆಗಳು ಎಲೆಗಳಿಂದ, ಹಾಗೆಯೇ ಈ ಎಳೆಯದಾದಂಥ ರೆಂಬೆಗಳಿಂದ ಮತ್ತು ಹಣ್ಣುಗಳಿಂದ ರಸವನ್ನು ಹೀರ್ತವೆ. ಇದರಿಂದಾಗಿ ಈ ರಸ ಹೀರದಂಥ ಭಾಗದಲ್ಲಿ ಕಂದು ಬಣ್ಣದ ಚುಕ್ಕಿಗಳು ಆಗ್ತವೆ. ಬಾಧೆಗೆ ಒಳಗಾದಂಥ ಕಾಯಿಗಳ ಮೇಲೆ ಕಂದು ಬಣ್ಣದ ಕಜ್ಜಿ ಕೂಡ ಆಗುತ್ತೆ, ಮತ್ತು ಕಾಯಿಗಳು ಗಟ್ಟಿಯಾಗಿ ಕೆಳಗಡೆ ಬೀಳ್ತವೆ. ಈ ಸೀಬೆಯ ಕಜ್ಜಿ ತಿಗಣೆಯ ನಿರ್ವಹಣೆಗೆ ನಾವು ಈ ಸೀಬೆ ಗಿಡಗಳು ಹೂ ಬಿಡುವಂಥ ಸಮಯದಲ್ಲಿ ಪ್ರತಿ ಲೀಟರ್ ನೀರಿಗೆ 1.7 ಮಿಲಿಲೀಟರ್ನಷ್ಟು ಡೈಮ್ಯೂಟೇಟ್ 30 UC ಅಥವಾ 0.5 ಮಿಲಿಲೀಟರ್ನಷ್ಟು ಸೈಪರ್ಮೆತ್ರಿನನ್ನು ಬೆರೆಸಿಕೊಂಡು ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಈ ಕಜ್ಜಿ ತಿಗಣೆಗಳ ಬಾಧೆ ಮತ್ತೆ ಕಂಡುಬಂದರೆ ಇದೇ ಸಿಂಪರಣೆಯನ್ನು ನಾವು ಮತ್ತೆ ಮಾಡಬೇಕಾಗತ್ತೆ. ಹಣ್ಣಿನ ನೊಣ ಕೂಡ ಈ ಸೀಬೆ ಬೆಳೆಯಲ್ಲಿ ಕಂಡುಬರುವಂಥ ಮುಖ್ಯವಾದ ಕೀಟಪೀಡೆ. ಇದು ಒಂದು ನೊಣದ ಜಾತಿಗೆ ಸೇರಿದಂಥ ಕೀಟ. ಈ ಕೀಟ ತನ್ನ ಬೆಳವಣಿಗೆಯನ್ನು ಮೊಟ್ಟೆ, ಮರಿಹುಳುಗಳು, ಕೋಶ ಮತ್ತು ಪ್ರೌಢ ಕೀಟ ಹೀಗೆ 4 ಹಂತಗಳಲ್ಲಿ ಸುಮಾರು 25-30 ದಿನದಲ್ಲಿ ಪೂರ್ತಿ ಮಾಡುತ್ತೆ. ಪ್ರೌಢ ಕೀಟ ವರ್ಷಪೂರ್ತಿ ಬದುಕುತ್ತೆ. ಹೆಣ್ಣು ಕೀಟ ತನ್ನ ಜೀವಿತದ ಅವಧಿಯಲ್ಲಿ 1,500-1,500 ಮೊಟ್ಟೆಗಳನ್ನು ಇಡುತ್ತೆ. ಅಲ್ಲದೆ ಈ ಮಾಗುವಂಥ ಹಂತದಲ್ಲಿದ್ದಂಥ ಹಣ್ಣುಗಳ ಮೇಲೆ ತನ್ನ ಮೊಟ್ಟೆಗಳನ್ನು ಇಡುತ್ತೆ. ಆನಂತರ ಈ ಮೊಟ್ಟೆಯಿಂದ ಹೊರಗಡೆ ಬಂದಂಥ ಮರಿಹುಳುಗಳು ಹಣ್ಣಿನ ತಿರುಳನ್ನು ತಿಂದು ಬೆಳೀತವೆ. ಹೀಗೆ ಹಣ್ಣಿನ ತಿರುಳನ್ನು ತಿನ್ನೋದ್ರಿಂದ ಹಣ್ಣುಗಳು ಕೊಳೆಯೋದಕ್ಕೆ ಪ್ರಾರಂಭಿಸ್ತವೆ. ಆನಂತರ ಈ ಬಾಧಿತ ಹಣ್ಣು ಉದುರಿ ನೆಲಕ್ಕೆ ಬೀಳುತ್ತೆ. ಇದರಿಂದ ರೈತರಿಗೆ 35%-40% ಇಳುವರಿ ನಷ್ಟ ಉಂಟಾಗುತ್ತೆ. ಇಂತಹ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ರೈತರು ಈ ಹಣ್ಣಿನ ನೊಣವನ್ನು ಹತೋಟಿ ಮಾಡೋದಕ್ಕೆ ಮಾಗುವಂಥ ಹಂತದಲ್ಲಿರುವಂಥ ಹಣ್ಣುಗಳಿಗೆ ಕೀಟನಾಶಕಗಳ ಸಿಂಪರಣೆ ಕೈಗೊಳ್ಳೋದು ಗ್ರಾಹಕರ ಆರೋಗ್ಯದ ದೃಷ್ಟಿಯಿಂದ ಅಪಾಯಕಾರಿ. ಇದಕ್ಕೆ ಪರಿಹಾರವಾಗಿ ಪರ್ಯಾಯ ಮಾರ್ಗಗಳನ್ನು ಅನುಸರಿಸೋದು ಸೂಕ್ತ. ಅವುಗಳು ಯಾವ್ಯಾವು ಅಂದರೆ, ಮುಖ್ಯವಾಗಿ ತೋಟವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು, ಬಾಧಿತ ಹಣ್ಣುಗಳನ್ನು ಕೂಡಲೇ ಸಂಗ್ರಹಿಸಿ ನಾಶಪಡಿಸುವಂಥದ್ದು, ಮತ್ತು ಈ ಹಣ್ಣಿನ ನೊಣಗಳನ್ನು ಆಕರ್ಷಿಸಿ ನಾಶಪಡಿಸೋದಕ್ಕೆ ಆಕರ್ಷಕ ಬಲೆಗಳನ್ನು ಬಳಸುವಂಥದ್ದು. ಈ ಆಕರ್ಷಕ ಬಲೆ ತುಂಬ ಸರಳವಾದಂಥ ಒಂದು ವಿಧಾನ. ಈ ಬಲೆಗಳನ್ನು ಮನೆಯಲ್ಲೇ ನಾವು ತಯಾರಿಸ್ಕೋಬಹುದು. ಮುಖ್ಯವಾಗಿ ಈ ಆಕರ್ಷಕ ಬಲೆಯನ್ನು ತಯಾರಿಸ್ಕೊಳ್ಳೋದಕ್ಕೆ ನಾವು ಬಳಸಿದಂತಹ 1 ಲೀಟರ್ ಅಳತೆಯ ನೀರಿನ ಖಾಲಿ ಬಾಟಲ್ಗಳನ್ನು ಬಳಸ್ಕೋಬಹುದು. ಈ ನೀರಿನ ಖಾಲಿ ಬಾಟಲ್ಗಳಿಂದ ನಾವು ಆಕರ್ಷಕ ಬಲೆಗಳನ್ನು ತಯಾರಿಸೋದು ಸರಳ ಮತ್ತು ಸುಲಭ. ಬಾಟಲ್ನ ಮೇಲ್ಭಾಗದಲ್ಲಿ 1 ರೂಪಾಯಿ ನಾಣ್ಯದ ಅಳತೆಯ 3 ರಂಧ್ರಗಳನ್ನು ಸಮದೂರದಲ್ಲಿ ಕೊರಿಬೇಕು. ಈ ರಂಧ್ರಗಳ ಮುಖಾಂತರ ಈ ಹಣ್ಣಿನ ನೊಣ ಈ ಬಾಟಲ್ ಒಳಗೆ ಪ್ರವೇಶ ಮಾಡೋದಕ್ಕೆ ಸಹಾಯವಾಗುತ್ತೆ. ಇದಾದ ನಂತರ ಈ ಬಾಟಲ್ಗೆ ನಾವು ದ್ರಾವಣವನ್ನು ಹಾಕಬೇಕಾಗತ್ತೆ. ಆ ದ್ರಾವಣವನ್ನು ನಾವು ತಯಾರು ಮಾಡ್ಕೋಬೇಕು. 1 ಲೀಟರ್ ನೀರಿಗೆ 1 ಮಿಲಿಲೀಟರ್ನಷ್ಟು ಮೀಥೈಲ್ ಯೂಜಿನಾಲು ಮತ್ತು 2 ಮಿಲಿಲೀಟರ್ನಷ್ಟು ಮೆಲಾಥಿಯನ್ 50 ECಯನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಈ ರೀತಿ ತಯಾರಿಸಿದಂಥ ದ್ರಾವಣವನ್ನು ಪ್ರತಿ ಬಾಟಲ್ಗೆ 100 ಮಿಲಿಲೀಟರ್ನಂತೆ ಹಾಕಬೇಕಾಗತ್ತೆ. ಪ್ರತಿ ಎಕರೆಗೆ ಕನಿಷ್ಠ 4 ಬಲೆಗಳನ್ನು ದಾರದ ಸಹಾಯದಿಂದ ಗಿಡದ ರೆಂಬೆಗೆ ನೇತು ಹಾಕಬೇಕಾಗತ್ತೆ. ಅಂದರೆ ನೆಲದಿಂದ 1-4-5 ಅಡಿ ಎತ್ತರದಲ್ಲಿ ಅವನ್ನು ನೇತು ಹಾಕಬೇಕಾಗತ್ತೆ. ಈ ರೀತಿಯಾಗಿ ಈ ಆಕರ್ಷಕ ಬಲೆಗಳನ್ನು ತೋಟದಲ್ಲಿ ನೇತು ಹಾಕಿದ ನಂತರ ಬಲೆಗೆ ಬಳಸಿದಂಥ ಈ ದ್ರಾವಣದಲ್ಲಿರುವಂಥ ಮೀಥೈಲ್ ಯೂಜಿನಾಲ್ ರಾಸಾಯನಿಕದ ಪ್ರಭಾವಕ್ಕೆ ಒಳಗಾದಂಥ ಪ್ರೌಢ ಕೀಟಗಳು ಒಂದೊಂದಾಗಿ ಬಂದು ಬಲೆಯಲ್ಲಿ ಬೀಳೋದಕ್ಕೆ ಪ್ರಾರಂಭಿಸ್ತವೆ. ಆನಂತರ ಬಲೆಯಲ್ಲಿ ಬಿದ್ದಂಥ ಕೀಟಗಳು ತಪ್ಪಿಸ್ಕೊಳ್ಳೋದಕ್ಕೆ ಆಗದಲ್ಲೇ ಈ ಮೆಲಾಥಿಯಾನ್ ಕೀಟನಾಶಕಗಳಿಂದ ಸತ್ತು ಹೋಗ್ತವೆ. ಈ ರೀತಿಯಾಗಿ ಹೆಣ್ಣು ಮತ್ತು ಗಂಡು ಕೀಟಗಳು ಅಪಾರ ಪ್ರಮಾಣದಲ್ಲಿ ಬಲೆಯಲ್ಲಿ ಬಿದ್ದು ಸತ್ತೋಗೋದ್ರಿಂದ ಅವುಗಳ ವಂಶಾಭಿವೃದ್ಧಿ ಕುಂಠಿತವಾಗುತ್ತೆ. ಕೀಟದ ಹಾವಳಿ ಗಣನೀಯವಾಗಿ ಕಡಿಮೆ ಆಗುತ್ತೆ. ಮುಂದುವರೆದು ನಾವು ಈ ಆಕರ್ಷಕ ಬಲೆಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸೋದಕ್ಕೆ ಪ್ರತಿ 15-20 ದಿನಗಳಿಗೊಮ್ಮೆ ಈ ಬಾಟಲ್ಗಳಲ್ಲಿರುವಂಥ ದ್ರಾವಣವನ್ನು ಸತ್ತ ಕೀಟಗಳ ಸಮೇತ ತೆಗೆದುಹಾಕಿ ಬಾಟಲ್ಗಳನ್ನು ಸ್ವಚ್ಛವಾಗಿ ತೊಳಿಬೇಕು. ಆನಂತರ ಪುನಃ ಹೊಸದಾಗಿ ತಯಾರಿಸಿದಂಥ ದ್ರಾವಣವನ್ನು ಈ ಬಾಟಲ್ಗಳಲ್ಲಿ ತುಂಬಬೇಕಾಗತ್ತೆ. ಈ ಸೀಬೆ ಸಾಮಾನ್ಯವಾಗಿ ವರ್ಷದಲ್ಲಿ 3 ಸಾರಿ ಹೂ ಬಿಡುತ್ತೆ. ಫೆಬ್ರವರಿನಲ್ಲಿ, ಜೂನ್ನಲ್ಲಿ ಮತ್ತು ಅಕ್ಟೋಬರ್ನಲ್ಲಿ. ಈ ಒಂದು ಹಂತಗಳಲ್ಲಿ ನಾವು ಒಳ್ಳೆಯ ಇಳುವರಿಯನ್ನು ಪಡಿಬಹುದು. ಈ ಹೂ ಬಿಡುವಂಥ ತಿಂಗಳುಗಳಲ್ಲಿ ಬಲೆಗಳನ್ನು ಬಳಸೋದು ಒಳ್ಳೆಯದು. ಹಾಗೆಯೇ ಪ್ರತಿ ಹಂತದಲ್ಲಿ ಕನಿಷ್ಠ 3-4 ಬಾರಿ ಈ ಆಕರ್ಷಕ ದ್ರಾವಣವನ್ನು ಬದಲಾಯಿಸೋದ್ರಿಂದ ಈ ಹಣ್ಣಿನ ನೊಣದ ಬಾಧೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಕಡಿಮೆ ಶ್ರಮದಿಂದ ಕಡಿಮೆ ಖರ್ಚಿನಲ್ಲಿ ನಾವು ಈ ಕೀಟನಾಶಕಗಳ ಯಾವುದೇ ದುಷ್ಪರಿಣಾಮ ಇಲ್ಲದಲೇ ನಾವು ಹತೋಟಿಯನ್ನು ಮಾಡಬಹುದು. ಹಾಗೆಯೇ ಕೀಟನಾಶಕಗಳನ್ನು ಬಳಸಿ ಕೂಡ ಹಣ್ಣಿನ ನೊಣಗಳನ್ನು ನಾವು ನಿಯಂತ್ರಣ ಮಾಡಬಹುದು. ಪ್ರತಿ ಲೀಟರ್ ನೀರಿಗೆ 1.7 ಮಿಲಿಲೀಟರ್ನಷ್ಟು ಡೈಮ್ಯೂಟೇಟ್ 30 UC, ಹಾಗೆಯೇ 10 ಗ್ರಾಂ ಬೆಲ್ಲವನ್ನು ಬೆರೆಸಿಕೊಂಡು ದ್ರಾವಣ ತಯಾರು ಮಾಡಿಕೊಂಡು ನಾವು ಸಿಂಪರಣೆಯನ್ನು ಕೂಡ ಕೈಗೊಳ್ಳಬಹುದು. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಇದುವರೆಗೂ ಪ್ರಸಾರವಾಯಿತು. ಕಾರ್ಯಕ್ರಮ ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿಯಿಂದ ಮೂಡಿಬಂತು. 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಇದು. ಈಗ ಒಂದು ಪ್ರಕಟಣೆಯ ನಂತರ ಕಾರ್ಯಕ್ರಮದ ವಿವರಗಳನ್ನು ಆಲಿಸುವಿರಿ. ಬಾಕಿ ಎಲ್ಲವೂ ಆಮೇಲೆ ನನ್ನ ಮಾತು ಕೇಳು ಈಗಲೇ. ನಮಗ್ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯಾರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಕೇಳುಗರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ವಿವರಗಳನ್ನು ಗಮನಿಸೋಣ. ಇನ್ನು ಮುಂದೆ 6:30 ವಿಜ್ಞಾನದ ಮುನ್ನಡೆ TR ಅನಂತರಾಮು ಅವರಿಂದ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. ನಂತರ 7:00 to 7:34 7:45 to 8:00 ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ವಿಷಯ ಪರಿಸರ ಸಂರಕ್ಷಣೆಯಲ್ಲಿ ಯುವ ಜನತೆಯ ಪಾತ್ರ. ಭಾಗವಹಿಸುತ್ತಾರೆ ಕಲಬುರಗಿಯ ರೇಷ್ಮಿ ಎಜುಕೇಷನಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ನ ಕುಮಾರಿ ಶರಣೇಶ್ವರಿ, ರೇಷ್ಮಿ ಮಹಿಳೆಯರ ಬಿಎಡ್ ಕಾಲೇಜಿನ ವಿದ್ಯಾರ್ಥಿನಿಯರಾದ ವಾಣಿಶ್ರೀ ಬಿ ಹಾಗೂ ಸನಾಚಾಂದ್ ಸಾಬ್ ಹುಂಚಾಳ್ ಶೇಖ್. ಮುರುಘರಾಜೇಂದ್ರ ಸ್ವಾಮೀಜಿ ಬಿಎಡ್ ಕಾಲೇಜಿನ ವಿದ್ಯಾರ್ಥಿನಿ ಪ್ರಿಯಾಂಕಾ ರಾಮಣ್ಣ, ಸರ್ವಜ್ಞ ಪದವಿ ಕಾಲೇಜಿನ ವಿದ್ಯಾರ್ಥಿನಿ ಪೂಜಾ ಬಿರದಾರ್, ಯಾದಗಿರಿಯ ಶ್ರೀರಕ್ಷಾ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಾದ ಸಂಗಮೇಶ್ ಹಿರಮೆಟ್ ಹಾಗೂ ಉದಯ್ಕುಮಾರ್ ವಿಶ್ವಕರ್ಮ. ಕಾರ್ಯಕ್ರಮ ಕಲಬುರಗಿ ಆಕಾಶವಾಣಿ ಕೇಂದ್ರದ ಕೊಡುಗೆ. ಈ ರಾತ್ರಿ 8:00 ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ